ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಬಾಬಾನಗರದ ಯುವ ಕೃಷಿಕರಾಗಿರುವಂತಹ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದ್ರಾಕ್ಷಿ ಕೃಷಿಕರು. ಕಳೆದ 2 ವರ್ಷಗಳಿಂದ ಅವರು ದ್ರಾಕ್ಷಿ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 2 ಎಕರೆ ತೋಟ ಆದವರದು. ಬಾವಿ ಮತ್ತು ಬೋರ್ವೆಲ್ಗಳಿಂದ ನೀರಾವರಿ ಮಾಡ್ತಾ ಇದ್ದಾರೆ. ಕಳೆದ 15-16 ವರ್ಷಗಳಿಂದ ಅವರು ಬಿಸ್ನೆಸ್ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆಮೇಲೆ ಕಳೆದ 2 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬರ್ತಾ ಬರ್ತಾ ಅವರು ಹೋಮಿಯೋ ಕೃಷಿಯಿಂದನೇ ತಮ್ಮ ಕೃಷಿಯನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ಹೋಮಿಯೋ ಕೃಷಿ ಯಾವ ರೀತಿ ಬದಲಾವಣೆ ತಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಏನೇನು ನಮಗೆ ಲಾಭಗಳದಾವ, ಏನೇನು ನಮ್ಮ ಇಳುವರಿ ಮೇಲೆ ಬದಲಾವಣೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಅನುಭವ ಅದ ಅಂತ ಹೇಳಿ ಹೇಳಬಹುದು. ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ತಮಗೂ ನಮಸ್ಕಾರ ಹೇಳು ಸರ್. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ಕಾರ್ಯಕ್ರಮದೊಳಗೆ ರೈತರು ಮೊದಲ ಬೇರೆ ಕೃಷಿಯನ್ನು ಮಾಡ್ತಾ ಇದ್ರು, ರಾಸಾಯನಿಕ ಕೃಷಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಅದರ ನಂತರ ಈ ಹೋಮಿಯೋ ಕೃಷಿ ಒಂದು ಪ್ರಯೋಗವಾಗಿ ತಗೊಂಡಂತವ್ರು. ಹೌದು ಸರ್. ಆದ್ರೆ ನೀವು ನೇರವಾಗಿ ಪ್ರಯೋಗವನ್ನ ಶುರು ಮಾಡಿಬಿಟ್ಟಿದ್ದೆ. ಹೌದು ಸರ್. 2 ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ಹೋಮಿಯೋ ಕೃಷಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ. ಹೌದು ಸರ್. ಇದು ಹೆಂಗ್ ಸಾಧ್ಯ ಆಯ್ತು, ಈ ಹೋಮಿಯೋ ಕೃಷಿ ಸಂಪರ್ಕ ಹೆಂಗಾಯ್ತು ನಿಮಗೆ? ನನ್ನ ಹೆಸರು ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ರಿ. ನಮ್ಮ ಊರು ಬಾಬಾನಗರ, ತಿಕೋಟ ತಾಲೂಕು, ವಿಜಯಪುರ ಜಿಲ್ಲೆ ರೀ. ಆಮೇಲೆ ಗಿರೀಶ್ ಭದ್ರಗೊಂಡು ಸರ್ ಅವರು ಕೃಷಿಗೆ ಸಂಬಂಧಪಟ್ಟಂತ ಇವ್ರದ್ದು ಉಪಕರಣಗಳು ಇವರೆಲ್ಲ ತಯಾರು ಮಾಡಿಕೊಡ್ತಿದ್ರು. ಅದ್ರ ಬಾಜು ನಮ್ದೊಂದು ಏಜೆನ್ಸಿ ಇತ್ರಿ. ಅವಾಗ ಏನತ್ಲ ಇವ ಗಿರೀಶ್ ಭದ್ರಗೊಂಡು ಸರ್ದು ನಮ್ದು ಪರಿಚಯ ಆಯ್ತು ರೀ. ಪರಿಚಯ ಆದ ಕೂಡಲೇ ನಿಮ್ದು ಯಾವ ಊರ ತೋಟ ಐತೇನೋ, ಇದು ಐತ್ರಿ, ನೀವು ಯಾಕೆ ತೋಟದ ಕಡೆ ಲಕ್ಷ ಕೊಟ್ಟಿಲ್ಲ ಹಿಂಗೆ, ಇಲ್ರಿ ನಮ್ಮ ಬಿಸ್ನೆಸ್ದಾಗ ಅದೀವಿ ತೋಟಕ್ಕೆ ಇದು ಮಾಡಿಲ್ಲ ಅಂದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ನೀವು ಅಗ್ರಿಕಲ್ಚರ್ ಮಾಡೋದ ನಮ್ಮ ಹೋಮಿಯೋ ಕೃಷಿ ಅದ ಅಂತಂದ್ರಿ. ಅವಾಗ ನಾವು ಆಯ್ತ್ರಿ ಮಾಡೋನ್ ಸರ್ ಅನ್ಕೊಂತ ಬಂದಿವ್ರಿ ಮೊದಲೇ ಹಿಡ್ದು. ಆಮೇಲೆ ಇವ್ರ ಬಲ್ಲಿ ಎಲ್ಲ ರೈತರು ಬರೋದು, ಆಮೇಲೆ ಎಲ್ಲ ಬೀಜ ಒಯ್ದು, ಆಮೇಲೆ ಅದಕ್ಕೆ ಔಷಧ ಕೊಡೋದು, ಆಮೇಲೆ ಒಂದಿಷ್ಟು ಅವ್ರ ಪೌಡರ್ ಅವೇನು ಕೊಡ್ತಲ್ಲ ಅದ್ರ ಪ್ರಯೋಗ ಮಾಡೋದು, ಜನರು ಬಂದು ಹೇಳೋದು, ಅವೆಲ್ಲ ನಮ್ಮ ಗಮನಕ್ಕೆ ಇತ್ತು ಮೊದಲೇ ಹೇಳಿದ್ರು. ಆಮೇಲೆ ಅನ್ನತ್ಲ ಅವಳು ನಾವು ಅದನ್ನ ಮಾಡಬಾರ್ದು ಯಾಕಂತೇಳಿ ನಾವು ತೋಟಕ್ಕೆ ಹೋದಾಗ ಹೊಸ ರೈತರು ರೀ, ನಮಗೆ ಯಾವ್ಯಾವ ಅದ್ರ ಬಗ್ಗೆ ನಮಗೆ ತ್ರಾಸ ಆಲಾಕತ್ತದೆ, ಯಾವ ರೋಗದ ಬಗ್ಗೆ ಅದು ಇವರು ಹಂಚ್ಕೋತಿದ್ದರು. ಸರ್ ನಮಗೆ ಈ ಬೆಳೆದಿಂದ ಈ ರೋಗದ ಹಿಂಗೈತಿ. ಅವಾಗ ನಮಗದು ಲದ್ದಿ ಉಳಿದ ಭಾಳ ತೊಂದರೆ ಅನ್ಸಾಕತ್ರಿ. ಸರ್ ನಮಗೆ ಒಂದು ಗಿಡ ಒಂದು 10,000 ರೂಪಾಯಿ ಬೆಲೆ ಬಾಳುವಂತ ಗಿಡ, ಒಂದು ದ್ರಾಕ್ಷಿ ಗಿಡ ರೀ, ಒಂದು ಗಿಡ ಒಣಗಿದ 10,000 ರೂಪಾಯಿ ಹೋಯ್ತು ನಮ್ದು. ಒಂದು ಎಕರೆದಾಗ ಒಂದು 700-800 ಗಿಡ ಇರ್ತಾವ್ರಿ. ಒಂದು ಎಕರೆಗೆ ಒಂದು 10-15 ಗಿಡ ಹೊಂಟು ಪ್ರತಿ ವರ್ಷ ರೀ. ಒಂದೇ ವರ್ಷಕ್ಕೆ ಸ್ವಲ್ಪ ಒಂದು 10-15 ಗಿಡ ತೂತು ಬಿದ್ದಿದ್ರು ಅವ್ರಿಗೆ ಹೇಳದ ಕೂಡಲೇ ಏನು ಔಷಧ ಕೊಡ್ತೀನಿ ರೀ ನೀವು ಬರ್ರಿ ಅಂತ. ಲದ್ದಿ ಹುಳಕ್ರಿ ಔಷಧ ನಾನು ತಗೊಂಡೋಗಿ ನಾವು ಪ್ರಯೋಗ ಮಾಡಿದೀವ್ರಿ. ಇರೋದಂತೂ ಅದು ಹುಳ ಬರಾಕ್ ಸಾಧ್ಯನೇ ಇಲ್ಲ. ಆದ್ರೆ ಹೊಸದಂತೂ ಎಲ್ಲಿ ಏನೂ ಆಗ್ಲಿಲ್ಲರಿ, ಹೊಸಾದ ಗಿಡಗಳಿಗೆ ಯಾವುದು ಹುಳ ಹೊಡಿಲಿಲ್ಲ. ಆಮೇಲೆ ಅದು ನಮ್ಗೆ ರಿಕವರಿ ಆಯ್ತ್ರಿ. ಆಮೇಲೆ ವರ್ಷದಾಗ ಅವ್ರ ಒಂದು 3 ಸಲ ಬಿಡು ಅಂತ ಹೇಳಿದ್ರಿ, 3 ಸಲನೂ ಬಿಟ್ಟಿವ್ರಿ ಅದನ್ನ. ಆಮೇಲೆ ಏನತ್ಲೆ ಅದನ್ನ ಅವ್ರು ಒಂದು 1 ಲೀಟರ್ ಬಾಟ್ಲಿ ಒಳಗೆಲ್ಲ ಅದನ್ನ ರೆಡಿ ಮಾಡಿ ಕೊಡೋರಿ. ನಾವು ಅದನ್ನ ಹೋಗಿ 200 ಲೀಟರ್ ನೀರಾಗಿ ಮಾಡಿ ಅದನ್ನ ಡ್ರಿಪ್ ಮುಖಾಂತರ ಬಿಟ್ಟಿವ್ರಿ. ಆಮೇಲೆ ಅದು ಎಲ್ಲ ನಮ್ಗೆ ಚಲೋ ಅನಿಸ್ತಾರೆ ಅದು. ಆಮೇಲೆ ಅದನ್ನ ಬಿಡೋದ್ರಿಂದ ನಮ್ಗೆ ಇನ್ನು ಉಳಿದಿದ್ದ ಭೂಮಿ ಒಳಗೆ ಕ್ರಿಮಿ ಕೀಟಗಳನ್ನ ಸೈಡ್ ಇಫೆಕ್ಟ್ ಏನು ಆಗಿಲ್ಲ. ಈಗಿನ ಕೆಲವೊಂದು ಏನು ಫರ್ಟಿಲೈಸರ್ ತರ್ತೀವಲ್ರಿ, ಅದನ್ನ ಬಿಟ್ಟು ಅಂದ್ರೆ ಅದು ಪೂರ್ಣ ವಿಷ ಮಾಡಿಬಿಡ್ರಿ. ಗಿಡಾನು ವಿಷ, ನೆಲಾನೂ ವಿಷ, ಎಲ್ಲಾನು ವಿಷ ಮಾಡ್ತಾರೆ ಅದು. ಹಿಂಗಾಗಿ ಏನಂತಲ್ಲ ಇದನ್ನ ಬಿಡೋದ್ರ ಏನಾಗತ್ತಲ್ಲ, ಬೇರೆ ಕ್ರಿಮಿ ಕೀಟಗಳಿಗೆ ಬೆಳಿಗ್ಗೆ ಬೇಕಾಗುವಂತವ ಏನಾದ್ರಿ ಅವಕ್ಕೆ ಯಾವ್ದೇ ತರ ತೊಂದರೆ ಆಗ್ಲಿಲ್ಲ. ಇದಕ್ ಮಾತ್ರ ಏನಂತಲ್ಲ ನಮ್ಮ ರೋಗ ನಿರೋಧಕ ಇದೇನು ಲದ್ದಿ ಒಳಗೆ ಹೊಡಿದು ಏನಂತಲ್ರಿ, ಇದು ಸ್ಟಾಪ್ ಆತ್ರಿ. ಆಮೇಲೆ ಇದ್ರ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು. 2 ವರ್ಷದಿಂದ ನಾವು ಇದನ್ನ ಬಳಸ್ತಾ ಇದೀವ್ರಿ ಈ ರೋಗಕ್ಕೆ. ಆಮೇಲೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ, ದ್ರಾಕ್ಷಿ ಹಣ್ಣು ಶುಗರ್ ಬರುವತ್ನಾಗ್ರಿ, ನಮಗೆ ಸ್ವೀಟ್ ಅಂಶ ಜಲ್ದಿ ಬರಂಗಿಲ್ಲರಿ. ಅಂದ್ರೆ ನಮ್ದು ಗಿಡಕ್ಕೆ ಹಣ್ಣು ಹೆಚ್ಚು ಇರೋದ್ರಿಂದ ಇರ್ಬೋದು, ಅಥವಾ ಹವಾಮಾನದ ಹೆಚ್ಚು ಕಡಿಮೆ ಇರ್ಬೋದು, ಬಿಸಿಲು ಕಡಿಮೆ ಇರ್ತೈತಲ್ರಿ ಡಿಸೆಂಬರ್ ಜನವರಿ ಒಳಗೆ, ಅವಾಗ ಥಂಡಿ ಮತ್ತು ಸ್ವಲ್ಪ ಇನ್ನೂ ಮಳೆಗಾಲ ಅನಿಸ್ತಿರ್ತೈತಿ, ಬಿಸಿಲು ಹೆಚ್ಚಾದಾಗ ಶುಗರ್ ಬರೋದು ರೀ. ಆವಾಗನೇ ನಮ್ಗೆ ನಾವು ಅಡ್ವಾನ್ಸ್ ಅಕ್ಟೋಬರ್ ಕಟಿಂಗ್ ಮಾಡಿದ್ವಿ ಅಂದ್ರೆ ಕಾಯಿ ಕಟಿಂಗ್ ರೀ, ಶುಗರ್ ಬೇಕಾದಾಗ ಏನೈತಲ್ರಿ, ನಾವು ಶುಗರ್ ನಮ್ಗೆ ಕಡಿಮೆ ಐತೆ ಅಂದ್ಕೂಡಲೇ ಇವರು ಔಷಧ ಕೊಟ್ಟಾರ. ನಮ್ಗೆ ಅದನ್ನು ಒಳ್ಳೆ ಶುಗರ್ ಬಂದದ ಹಣ್ಣು ರೀ, ಒಳ್ಳೆ ಸ್ವೀಟ್ ಬಂದದ. ಆಮೇಲೆ ಒಳ್ಳೆ ಅದು ಫಲವತ್ತತೆ ಮನುಕ್ಕೆ ಇಳುವರಿ ಬೀಳ್ಬೇಕಲ್ರಿ, ಅದನ್ನು ಒಳ್ಳೆ ನಮ್ಗೆ ರಿಸಲ್ಟ್ ಬಂದೈತೆ ರೀ ಇವ್ರದ್ದು. ಆಮೇಲೆ ಒಳ್ಳೆ ಇದ್ರ ಜೊತೆಗೆ ನಮ್ಮ ಒಂದಿಷ್ಟು ಲಿಂಬಿ ಗಿಡ ಇದ್ದು ರೀ, ಒಂದು 10 ವರ್ಷ ಆಗಿತ್ತು ಗಿಡ ಹಚ್ಚವು ತೋಟದಲ್ಲೇ ರೀ. ಆಮೇಲೆ ಏನತ್ಲ ಆ ತೋಟದಾಗ ಲಿಂಬಿ ಗಿಡ ಕಾಯಿನೇ ಆಗಿದ್ದಿಲ್ರಿ. ಆಮೇಲೆ ಇವ್ರಿಗೆ ಸರ್ ಹಿಂಗ್ರಿ ನಮ್ಗೆ ಲಿಂಬಿ ಗಿಡ ಕಾಯಿ ಹಾಕತ್ತಿಲ್ಲ ಅಂದ ಕೂಡಲೇ ಒಂದು ಔಷಧ ಕೊಟ್ರಿ, ಅದನ್ನ ಬಿಟ್ಟಿವಿ, ಲಿಂಬಿ ಕಾಯಿ ಆಗಾಕತ್ತ 1 ವರ್ಷ ಆತ್ರಿ, ಒಳ್ಳೆ ರಿಸಲ್ಟ್ ಐತಿ ಲಿಂಬಿ. ಆಗಿಂದ ಗೊತ್ತಾಗ್ಬಿಡ್ತೇನೆ ನಿಮ್ಗೆ ಔಷಧ ಹೊಡೆದಿದ್ದಕ್ಕೆ ಇದು ಆಗಿದೆ ಅಂತ. ಯಾಕಂದ್ರೆ 10 ವರ್ಷ ಕಾಯಿನೇ ಆಗಿಲ್ಲ ಸರ್ ಅದು, ಲಿಂಬಿ ಗಿಡ ಕಾಯಿನೇ ಆಗಿಲ್ಲ, ಒಂದು ಕಾಯಿ ಇಲ್ರಿ. ಗಿಡ ಹಚ್ಚಿ ಎಕ್ಸಾಕ್ಟ್ 2012 ಗಿಡ ಕಾಯಿ ಗಿಡ ಹಚ್ಚಿವ್ರ ಅದನ್ನ, 12 ಗಿಡ ಹಚ್ಚಿವಿ. ಒಳ್ಳೆ ಅದು ಕಾಯಿನೇ ಆಗಿದ್ದಿಲ್ರಿ, ಅದು ಈಗ 1 ವರ್ಷ ಆದ್ರೆ ಕಾಯಿ ಆಗ್ಲಾಕತ್ತವ್ರಿ. ಇವ್ರು ಹೇಳಿದ್ ಮಾಡಿದ ಕೂಡಲೇ ಏನಾದ್ರು ಆಮೇಲೆ ಒಂದ್ 5 ತೆಂಗಿನ ಗಿಡ ಇದ್ವು ರೀ. ಒಂದ್ ಅವು ಒಂದ್ 7-8 ವರ್ಷ ಆಗಿತ್ತು, ಒಂದು ಕಾಯಿನ ಆಗಿದ್ದಿಲ್ರಿ ಅವಕ್ಕೆ. ಆಮೇಲೆ ಒಂದಿಷ್ಟು ಕಾಯಿ ಗಿಡಗಳು ಇದ್ದು ಅವು ಕಾಯಿ ಉದುರ್ ಬಿಡ್ತಿದ್ವು ರೀ. ಹಿಂಗಾಕದತ್ತಕಿಂದ ಇವ್ರು ಹೇಳಿದಾಗ ಅದಕ್ಕೂ ಒಂದಿಷ್ಟು ಇವ್ರದ್ದು ರೆಡಿ ಮಾಡಿಸಿಂದ ಇಷ್ಟು ಔಷಧ ಕೊಟ್ಟು ಇಷ್ಟು ನೀರಾಗಿ ಮಾಡ್ರಿ, ಸ್ವಲ್ಪ ಅದನ್ನ ಎಲ್ಲ ಹಡ್ಡಿಕ್ಸಿಂದ ಇದು ಮಾಡಿ, ಆಮೇಲೆ ಸ್ವಲ್ಪ ನಿಮ್ದು ಸಾವಯವ ತಿಪ್ಪಿ ಗೊಬ್ಬರ ಇದೀವಲ್ರಿ ಅದನ್ನ ಹೆಂಡಿ ಗೊಬ್ಬರ ಹಾಕ್ರಿ, ಇದನ್ನು ಹಾಕ್ರಿ, ನೀರು ಬಿಟ್ರಿ ಅಂದಾಗ ಅದನ್ನು ಅವು ಕಾಯಿ ಉದುರು ನಿಂತ್ರಿ. ಆಮೇಲೆ ಇನ್ನುಳಿದ ಗಿಡಗಳಿಗೂ ಕಾಯಿ ಸ್ಟಾರ್ಟ್ ಆಗ್ಯದ್ರಿ, ಪ್ರಥಮ ಸ್ಟಾರ್ಟ್ ಆಗ್ಯದ, ಒಂದಿಷ್ಟು ಕಾಯಿ ಆಗ್ಲಾಕತ್ತಾವ ಆಲ್ರೆಡಿ ಆಗ್ಲಾಕತ್ತಾವ. ನಮಗೆ ಇವ್ರದ್ದು ಒಳ್ಳೆಯ ಸಲಹೆ ಸಿಕ್ಕದ್ರಿ ಗಿರೀಶ್ ಬದ್ರಗೊಂಡು ಅವ್ರದಿಂದ. ಮತ್ತು ನಮ್ಗೆ ದ್ರಾಕ್ಷಿಗೆ ಮತ್ತು ನಮ್ದು ಅವ್ರು ಹೇಳ್ಯಾರ ಇನ್ನುಳಿದ ಯಾವ ಕೃಷಿ ನೀವು ಮಾಡಿದ್ರು ನಮ್ಗೆ ನೀವು ಸಲಹೆ ಮಾಡ್ತೀವಿ ತಂದಾರ. ಮತ್ತು ನಮ್ಮ ಕಂಟಿನ್ಯೂ ನಾವು ಮಾಡೋ ವಿಚಾರದಾಗು ಅದೀವಿ ಸರ್. ಈಗ ನೋಡ್ರಿ, ಒಮ್ಮೆ ನೀವು ಕೃಷಿ ಶುರು ಮಾಡಿದ್ದೆ ದ್ರಾಕ್ಷಿಯಿಂದ ಶುರು ಮಾಡಿದ್ರಿ? ಹೌದು ಸರ್. ನಮ್ಮ ಅನುಭವ ಇರಲಿಲ್ಲ ನಿಮಗೆ ದ್ರಾಕ್ಷಿ? ನಾವು ಸಣ್ಣವ್ರದ್ದಾಗೆಲ್ಲ ಅನುಭವ ಇತ್ತು, ಆದ್ರೆ ಹೋಗಿ ಬಂದು ಮಾಡ್ತಿದ್ವಿ ರೀ. ನಾವು ಡಿಪೆಂಡ್ ಆಗಿ ಅದ್ರ ಮೇಲೆ ಇರಲಿಲ್ಲ ರೀ ಮೊದಲು. ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು. ನಾವು ಸುಮಾರು 1990 ಹಿಡ್ಕೊಂಡು ನಾವು ಕೃಷಿಕರೀ. ಆದ್ರೆ ನಡ್ಬರ್ಕ್ ಒಂದು 15-18 ವರ್ಷ ಬಿಸ್ನೆಸ್ ಹತ್ರ ಹೊರಗಿದ್ದೇನೆ. ಇದು ಸಾಮಾನ್ಯ ಜ್ಞಾನ ಜನರಲ್ ಇತ್ತು, ಒಂದು ಲೆಕ್ಕಕ್ಕೆ ಸ್ಟಡಿ, ದ್ರಾಕ್ಷಿಗೆ ಯಾವ ರೋಗ ಯಾವ ಔಷಧ ಹೊಡಿಬೇಕು ಏನ್ ಮಾಡ್ಬೇಕು ಅದಷ್ಟು ಗೊತ್ತಿತ್ತು. ಆಮೇಲೆ ಇನ್ನೊಂದಿಷ್ಟು ಆಪ್ತ ವಲಯದಾಗ ಹೇಳ್ತಿದ್ರಿ, ಇಂಗ್ಲಿಷ್ ಮೆಡಿಸಿನ್ ಹಾಕಿ ಹಾಕಿ ನಾಳೆ ಮಕ್ಕಳಿಗೆ ಮುಂದಿನ ಪೀಳಿಗೆ ಭೂಮಿ ನೀವು ಉಳಿಸಂಗಿಲ್ಪ ಅನ್ನೋದನ್ನು ಚರ್ಚೆನೂ ಇತ್ತು. ಆಮೇಲೆ ಲಾಸ್ಟ್ ಟೈಮ್ ಕೊಲ್ಹಾಪುರ ಕನೇರಿ ಮಠದಾಗ ಒಂದು ಕೃಷಿ ಮೇಳ ಮಾಡೋದು ದೊಡ್ಡ ಪ್ರಮಾಣದಾಗ. ಆಮೇಲೆ ಅನ್ನತ್ಲ ಅಲ್ಲಿ ನಾವು ಅವಾಗ ಹೋಗಿದ್ದು ಕೃಷಿ ಮೇಳಕ್ಕೆ, ನಾವು ಬಿಸ್ನೆಸ್ ಲೈನ್ದಾಗ ಇದ್ದೀವಿ ಅವಾಗ, ನಾವು ಅದ ಅಗ್ರಿಕಲ್ಚರ್ ಏನ ಕಾಲು ಹಿಡಿದ್ರಾಗಿದ್ದು ಇಟ್ಟಿದ್ದಿಲ್ರಿ. ಆಮೇಲೆ ಅನ್ನತ್ಲ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ನಮಗೆ ಒಳ್ಳೆ ಅಲ್ಲಿ ಅವ್ರದ್ದು ಮಾರ್ಗದರ್ಶನ, ಆಮೇಲೆ ಇವರು ಸರ್ ಹೇಳುದಕ್ಕೆ ನಮ್ಗೆ ಅದು ಬಹಳ ಇದು ಅನಿಸ್ತದೆ, ನಮಗೆ ಪ್ರೇರಣೆ ಆಯ್ತ್ರಿ. ಆಮೇಲೆ ನಮ್ಗೆ ಇನ್ನೊಂದು ಏನಿಸ್ತಂದ್ರಿ, ನಮ್ಗು ಗೊತ್ತಿತ್ತು ಈಗೆಲ್ಲ ಔಷಧ ಬಂದವು ಜ್ವಾಳಕ್ಕ ಗೋಧಿಗೆ ತೊಗರಿಗೆ ರೀ. ನಾವು 90 ನಾವು ಸಣ್ಣದ ನಮ್ಮ ತಂದೆಯವರು ಯಾವ್ದು ಜ್ವಾಳ ಗೋಧಿ ತೊಗರಿ ಯಾವ್ದು ಔಷಧ ಬಳಸಿಲ್ಲ. ಈಗ ಬಂದೈತಿ ಈ ವಿಷಯವಾಗಿ ನಾವು ಗಿರೀಶ್ ಬದ್ರಗೊಂಡ ಸರ್ ಜೊತೆ ಬಹಳಷ್ಟು ಚರ್ಚೆ ಮಾಡಿವ್ರಿ ನಾವು. ಇದು ಹೆಂಗ ಇದು ಮೊದಲು ಹುಡ್ತಾ ಇರ್ಲಿಲ್ಲ, ಈಗ ಹೆಂಗ ರೋಗ ಹುಟ್ಲಾಕತ್ತು ಏನು ಅನ್ನತ್ಲ ಅವ್ರಂದ್ರು ಬೀಜ ತಯಾರಿಕೆ ಒಳಗೆ ಇರ್ಬೋದೇನೋ ಅವ್ರಂದ್ರು ಏನೋ ಒಟ್ಟು ಗೊತ್ತಿಲ್ಲ. ಈ ಜನ ಹೆಂಗ ಹೊಂಟದ ಹಂಗ ಹೋಗುದು. ಆಮೇಲೆ ಅನ್ನತ್ಲ ಇವರು ಜೀವಾಮೃತ ಕೊಟ್ಟರಿ, ಅದರಿಂದ ನಾವು ಬೆಳಿಗ್ಗೆ ಬಿಡುದ್ರಿ. ಹಿಂಗಾಗಿ ನಮ್ಗೆ ಆಲ್ಮೋಸ್ಟ್ ನಾವು ಔಷಧ ಅಂಗಡಿ ಕಡೆ ಮಕ್ಕ ಕಡಿ ಮಾಡಿವ್ರಿ. ಈಗ ದ್ರಾಕ್ಷಿ ಒಳಗೆ ನೀವು ಹೇಳಿದ್ರಿ ಲದ್ದಿ ಹುಳದ ಸಮಸ್ಯೆ ಇತ್ತು, ಅದಕ್ಕೆ ಬಳಸದಿವಿ ಮತ್ತೆ ಅದು ಕಡಿಮೆ ಆಯ್ತು ಅನ್ನುವಂತ ಮಾತು, ಮತ್ತೆ ಮುಂದೆ ಹುಳಾನು ಬರಲಿಲ್ಲ ಅಂತ ಹೇಳಿ. ದ್ರಾಕ್ಷಿ ಬೆಳೆ ಒಳಗೆ ಮತ್ತೆ ಯಾವ್ಯಾವ್ದಕ್ಕೆ ನೀವು ಬಳಸರಿ? ಈಗ ಹಣ್ಣಿನ ಒಂದು ಸೈಜ್ ಏನಿರ್ತದೆ, ಗೊಂಚಲಿನ ಸೈಜ್ ಅದು ಹೆಚ್ಚಾಗುವುದಕ್ಕೆ ಅದಕ್ಕೆ ಏನಾದ್ರೂ ಔಷಧ ಬಳಸರಿ? ಅದ ಹೇಳಿದ್ನಲ್ರಿ ಬಳಸಿದಂತೆ ಲಾಸ್ಟ್ ಟೈಮ್ ರೀ. ಈಗ ಅದ ಕಾಯಿ ಗಾತ್ರ ಬೆಳಿಲಕ್ಕ ಮತ್ತು ದ್ರಾಕ್ಷಿಕಾಯಿ ಒಳಗೆ ಪಲ್ಪ್ ಬರಾಕ್ರಿ, ಮಣುಕಿನ ಇಳುವರಿಗೆ ರೀ, ಆಮೇಲೆ ಹಣ್ಣಿಗೆ ಸಿಹಿ ಬರಾಕ್ರಿ, ಅದನ್ನು ಬಳಸಿವ್ರಿ. ಅದು ರಿಸಲ್ಟ್ ಬಳಸೋದಂದ್ರೆ ಹೆಂಗ ಏನು ಪದ್ಧತಿ ಏನು ಅವ್ರ ಪದ್ಧತಿ ಅಂದ್ರೆ ನಮ್ದು ಹೆಂಗಿರತ್ರಿ, ಅಕ್ಟೋಬರ್ ಕಟಿಂಗ್ ಆದ 110 ದಿವಸ ಇಟ್ಕೊಂಡ್ರಿ, 125 ದಿವಸ ಒಳಗಾಗಿ ಅವಾಗ ಅವರು ಇವ್ರ ಔಷಧಿ ಬಿಡುತ್ತಾರೆ. ಅವರು ಒಂದ್ ಎಕರೆಕ್ಕಿಂತಿಷ್ಟು ಪ್ರಮಾಣ ಬಿಡೋದು ಹೇಳ್ತಾರೆ. ಅದನ್ನ ನಾವು ಇನ್ನು ಉಳಿದಾಗ ನಾವು ಡ್ರಿಪ್ ನಾಗ ಒತ್ತಿಸ್ತೀವಲ್ರಿ, ಅದನ್ನ ಒಂದು ಕೊಡು 1 ನೀರನ್ನ ಅದು 200 ನೀರು ಮಾಡಿ ಒಂದ್ ಅರ್ಧ ಗಂಟೆ ಹನಿ ನೀರ ಮುಖಾಂತರ ನಾವು ಕೊಟ್ಬಿಡ್ತೀವಿ. ನೀರಾವರಿ ಮುಖಾಂತರ ನೀರಾವರಿ ಹನಿ ನೀರಾವರಿ ಮುಖಾಂತರ ಡ್ರಿಪ್ ನಾಗ ಬಿಟ್ಬಿಡ್ತೀವಿ. ಈ ಇಂಥ ಒಂದು ಔಷಧ ಏನು ಬಳಸಿದ್ರೆ ನೀವು ಒಟ್ಟಾರೆಯಾಗಿ ಈ ದ್ರಾಕ್ಷಿ ಬೆಳೆಯ ಆರೋಗ್ಯ ಹೆಂಗ ಅನಿಸ್ತಾ ಇತ್ತು ನಿಮಗೆ? ದ್ರಾಕ್ಷಿ ಗಿಡದ ಆರೋಗ್ಯ ಬಹಳ ಚಲೋ ಐತ್ರಿ, ಗಿಡ ಬಹಳ ಹೆಲ್ದಿ ಅದಾವ್ರಿ. ಈಗ ಅವೆಲ್ಲ ಮೊದಲು ಹೆಂಗಾಗಿದ್ವು, ಒಂದ್ ನಮನಿ ಬಹಳ ತ್ರಾಸ್ನಾಗ ಇರ್ತಾವಲ್ರಿ ಇಕ್ಕಟ್ನಾಗ ಹಂಗಿದ್ದು ರೀ. ಆಮೇಲೆ ಅವು ಒಮ್ಮೆ ಏನಾಗೋದ್ರಿ, ಅವು ಇನ್ನುಳಿದ ಕೀಟನಾಶಕ ನಾವು ಫರ್ಟಿಲೈಸರ್ ಏನ್ ಬಿಡ್ತೀವಲ್ರಿ, ಅದು ಒಮ್ಮೆ ಗಿಡ ಒಂದ್ ಕೆಟ್ಟ ಕೈ ಮಾಡ್ದೈತ್ರಿ. ಆಮೇಲೆ ನಮ್ಗೆ ಗಿಡಕ್ಕೆ ಶುಗರ್ ಬೇಕಂದಾಗ ಮತ್ತೆ ನಾವು ಬೆಲ್ಲ ಒತ್ಸುದು, ಗಿಡ ಸಿಹಿ ಮಾಡುದು, ಹಿಂಗಾಗಿ ಗಿಡ ಹೈರಾಣ ಆಕದ್ರಿ. ಇವ್ರು ಬಿಡು ಇವ್ರೇನ್ ಕೊಡು, ಹೋಮಿಯೋ ಔಷಧ ಕೊಡ್ತಾರಲ್ರಿ ಹೋಮಿಯೋಪತಿದ ಬದ್ರಗೊಂಡ್ ಸರ್, ಈ ಔಷಧದಿಂದ ನಮ್ಗೇನಾಗೈತ್ರಿ, ಗಿಡ ಒಂದ್ ಲೆವೆಲ್ ಮೇಂಟೈನ್ ಮಾಡ್ತಾಯಿದ್ರಿ. ಅಂದ್ರೆ ಅದಕ್ಕೆ ಒಂದ್ ಲೆವೆಲ್ ಒಟ್ಟ ತ್ರಾಸಿಲ್ಲ ಗಿಡಕ್ಕೆ, ತನ್ನ ಪಡಿ ತಾ ಏನ್ ಕೆಲಸ ಮಾಡ್ಬೇಕು ಯಥಾ ಪ್ರಕಾರ ಮಾಡ್ತದ. ಹಿಂಗಾಗಿ ಗಿಡದ ಬೆಳವಣಿಗೆ ಚಲೋ ಅದಾವ್ರಿಲ್ಲ. ಸಕ್ಕರೆ ಅಂಶ ಹೆಚ್ಚಾಗಬೇಕು ಅಂತಾನು ಕೂಡ ಆ ಔಷಧಿ ನಿಮಗೆ ಸಹಾಯಕ ಬಂತಂತೀರಿ. ರುಚಿ ಆಗ್ಬೇಕು ಕಾಯಿ ಹಣ್ಣು ರುಚಿ ಆಗ್ಬೇಕು ಅಂತ ಅದು ಕೂಡ ಇಂಪ್ರೂವ್ ಆಗಿದ್ದು ನಿಮಗೆ ಗೊತ್ತಾಗ್ಯದ? ಆಗ್ಯದ್ರಿ, ಬದಲಾವಣೆ ಆಗ್ಯದ ನಮ್ದು. ಯಾಕಂದ್ರೆ ಈಗ ಹೆಂಗಾಕಾದ್ರಿ, ನಾವು ಇನ್ನೊಬ್ರು ದ್ರಾಕ್ಷಿ ತೋಟದಾಗ ಹೋಗಿರ್ತೀವಿ, ಹಣ್ಣು ತಿಂತೀವಿ, ಅದು ಟೇಸ್ಟ್ ಗೊತ್ತಾಕದ್ರಿ. ನಮ್ಮಲ್ಲಿ ಬಂದಿದ್ದು ನೋಡ್ತೀವಿ, ಅದು ಟೇಸ್ಟ್ ಗೊತ್ತಾಕದ್ರಿ. ಆಮೇಲೆ ನಾವ್ ಇನ್ಯಾರು ಆತ್ಮೀಯರು ಬಂದಿರ್ತಾರೆ, ಅವ್ರಿಗೆ ದ್ರಾಕ್ಷಿಯನ್ನು ಕೊಟ್ಟಿರ್ತೀವಿ ತಿನ್ನಿರ್ತೀನಿ, ಅವಾಗ ಅವ್ರು ತಿಂದು ನೋಡಿ ಹೇಳ್ತಾರ್ರಿ, ಏ ಮಣ್ಣು ಇವ್ರ ತೋಟಕ್ಕೆ ಹೋಗಿದ್ದೀವಪ್ಪ, ದ್ರಾಕ್ಷಿ ಅದು ಅಷ್ಟೇನ ಸ್ವೀಟ್ ಇರ್ಲಿಲ್ಲ ನಿಮ್ದು. ನಾವ್ ಹೇಳಿದೀವಿ, ನಾವು ಇಂಗ್ಲಿಷ್ ಮೆಡಿಸಿನ್ ಜೊತೆ ನಾವು ಹೋಮಿಯೋ ಔಷಧಿ ಮತ್ತು ಹೋಮಿಯೋ ಫರ್ಟಿಲೈಸರ್ನು ಇದ್ರ ಜೊತೆಗೆ ಅಳವಡಿಸ್ಕೊಂಡಿವಿ. ನಮಗೆ ಅದರಿಂದ ನಮಗ ಸಲಹೆ ಮತ್ತು ಸಿಕ್ಕದ, ಅದರಿಂದ ಸಹಾಯ ಆಗ್ಯದ. ಹಿಂಗ ನಮ್ಮೊಬ್ಬರು ಆತ್ಮೀಯ ಸ್ನೇಹಿತರು ಗಿರೀಶ್ ಭದ್ರಗೌಡ ಅಂತೇಳಿ ಈ ಲೈನ್ದಾಗ ಅದಾರ, ಅವರಿಂದ ನಾವು ಸಲಹೆ ತಗೋತೀವಿ ಅಂತೇಳಿ ನಾವು ಇನ್ನೊಬ್ಬರಿಗೂ ಸಲಹೆ ಕೊಟ್ಟಿವ್ರಿ ಎಲ್ಲ ಸ್ನೇಹಿತರಿಗೂ. ಒಟ್ಟಾರೆಯಾಗಿ ಈಗ ಏನು ನಿಮ್ಮ ಏನು 2 ಎಕರೆ ದ್ರಾಕ್ಷಿ ಇತ್ತಲ್ಲ, ದ್ರಾಕ್ಷಿ ಬೆಳೆ ನಿಮ್ಮದಕ್ಕ, ಆಮೇಲೆ ಮಗ್ಗಲು ದ್ರಾಕ್ಷಿ ಬೆಳೆಗಾರರು ಇದ್ದೇ ಇರ್ತಾರೆ, ಅವ್ರ ಬೆಳೆ ನೋಡಿದಾಗ ನಿಮ್ಮ ಬೆಳೆ ನೋಡಿದಾಗ ಏನೇನು ವ್ಯತ್ಯಾಸಗಳು ಕಾಣಿಸ್ತಾ ಇದ್ವು? ಇದು ನಮ್ಮ ಲದ್ದಿ ಹುಳದ ರೋಗ ನಿರೋಧಕ ರೀ, ಅವರಲ್ಲಿ ಕಾಡ್ತಜ್ಜಿ ನಮ್ಮಲ್ಲಿ ಕಾಡಂಗಿಲ್ಲ, ಬರೋಬ್ರಿ ಅದು ಒಂದು ಬದಲಾವಣೆ ನಮ್ಗೆ ಸಿಕ್ತರಿ. ಆಮೇಲೆ ಎರಡನೇದಾಗ ಏನಂತಲ್ರಿ, ಹಣ್ಣ ಶುಗರ್ ಏನೈತಲ್ರಿ ಸಿಹಿ ಅಂಶ, ಅದು ಮಷಿನ್ಲೆ ಚೆಕ್ ಮಾಡಿದಾಗ ಅವ್ರದ್ದು ನಮ್ಮದಕ್ಕೂ ಲೆಕ್ಕ ಹಾಕಿದ್ರೆ ಅವರು ಅದೇ ಔಷಧ ಬಿಟ್ಟರೆ ನಾವು ಅದೇ ಔಷಧ ಹೊಡೆದಿವಿ, ನಾವೆಲ್ಲ ಹಾಕಿವ್ರಿ, ನಾವು ಇವ್ರದನ್ನ ಪ್ರಯೋಗ ಮಾಡಿದಕ್ಕೆ ಸಿಹಿ ಅಂಶ ಹೆಚ್ಚಾಗಿದೆ ನಮ್ಗೆ. ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅದು ಏನಾದ್ರೂ ನೀವು ನೋಡಿರಿ? ಒಂದು 2-3% ಅಡ್ಡಿ ಇಲ್ಲ, ಬಹಳಷ್ಟು ವ್ಯತ್ಯಾಸಗಳ ಆದಂಗೆ ಅದು ಹೆಚ್ಚು ಕಡಿಮೆ. ಈಗ ಬಿಸಿಲು ಮೋತಿಗೆ ಹಣ್ಣಿದ್ದ ಒಂದ್ ಸ್ವಲ್ಪ ಜಾಸ್ತಿ ಅನ್ಸ್ತೈತ್ರಿ, ಎಂತ ಒಳಗಿನ ತಪ್ಪಲ್ದಾಗಿನ ಹಣ್ಣು ಇದ್ರು ಸಹಿತ ರೀ ಒಂದು 2-3% 4%. ಈಗ ಸ್ಟ್ರೈಕಿಂಗ್ ಅಂತಂದ್ರೆ ಈಗ ಬೆಳೆ ನೋಡಿದ ಕೂಡಲೇ ಹೌದಪ್ಪ ಇದನ್ನ ಈ ಔಷಧ ಹೋಮಿಯೋ ಔಷಧ ಹಾಕಿನೇ ನಾವು ಇವ್ರು ಬೆಳೆದಾರೆ ಅನ್ನುವಂಥದ್ದು ಏನಾದ್ರೂ ಹಿಂಗ್ ನೋಡಿದ ಕೂಡಲೇ ಗೊತ್ತಾಗ್ತದ? ನೋಡೋದಕ್ಕೆ ಗೊತ್ತಾಗೋದಿಲ್ರಿ. ಈಗ ಏನ್ ರೈತರು ಇದಾರಲ್ರಿ, ಈಗ ಇನ್ನೊಬ್ಬ ರೈತ ಅವನ ಹೊಲದಾಗ ದ್ರಾಕ್ಷಿ ಇರ್ತದ, ಅವ ನಾವು ಸೇಮ್ ಟೈಮ್ ಕಟಿಂಗ್ ಮಾಡಿರ್ತೀವ್ರಿ, ತನ್ನ ಹೊಲದಾಗ ಹಣ್ಣು ತಿಂದ ನಮ್ಮ ಹೊಲದಾಗಿನ ಹಣ್ಣು ತಿಂದಾಗ ಗೊತ್ತಾಗ್ತದ್ರಿ. ಆದ್ರ ಓವರ್ಆಲ್ ಈಗ ದ್ರಾಕ್ಷಿ ಬೆಳೆಯ ಏನ್ ಆರೋಗ್ಯ ಇರ್ತದಲ್ಲ, ಅದು ಎಲಿ ಬಣ್ಣ ಇರಬಹುದು ಅಥವಾ ದೇಟಿನ ಒಂದು ಆರೋಗ್ಯ ಇರಬಹುದು, ಗೊಂಚಲುಗಳ ಸೈಜ್ ಇರಬಹುದು, ಇವು ಎಲ್ಲ ನೋಡಿದ್ರೆ ಒಟ್ಟಾರೆಯಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ, ಸುಧಾರಣೆ ಅನಿಸ್ತದಲ್ಲ. ಗಿಡ ನೋಡಿದ್ರೆ ಒಂದ್ ಸ್ವಲ್ಪ ಹೆಲ್ದಿ ಗಿಡ ಅನಿಸ್ತದಲ್ಲ. ಈಗ ಗುಡದಾಗಿನ ಗಿಡ ಹಚ್ಚಿದಕ್ಕ ಒಂದ್ ತೆಗಿನಾಗ ಮಣ್ಣು ಪ್ರದೇಶದ ಕಲ್ಲಾಗ ಹಚ್ಚಿದ ಗಿಡಕ್ಕೆ ಅದಕ್ಕೆ ಹೆಂಗ್ ಬದಲಾವಣೆ ಅನಿಸ್ತದ, ಹಂಗ ಒಂದ್ ಸ್ವಲ್ಪ ಬದಲಾವಣೆ ಅನಿಸ್ತದ. ಅಡ್ಡಿಲ್ಲ ಅಂದ್ರೆ ಈಗ ದ್ರಾಕ್ಷಿ ಒಳಗಾಯ್ತು, ನಿಂಬೆ ಒಳಗಂತೂ ನಿಮ್ಗೆ ಅಗದಿ ಆಗಿಂದಾಗ ರಿಸಲ್ಟ್ ಗೊತ್ತಾಗಿದೆ ಸರ್. ಆಮೇಲೆ ತೆಂಗಿನ ಗಿಡದಾಗ ರಿಸಲ್ಟ್ ಸಿಕ್ಕಿದೆ, ತೆಂಗಿನ ಗಿಡದೊಳಗೆ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಒಂದ್ಸಲ ನಂದು ಹೋದ ವರ್ಷ ರೀ ಮಾವಿನ ಗಿಡದ ಹೂ ಉದುರ್ಲಾಕತ್ತಿದ್ವ್ರಿ, ಅದು ಮಾವಿನ ಗಿಡದ ಸಣ್ಣ ಸಣ್ಣ ಹೂವಾಗಿ ಉದುರ್ಲಾಕತ್ತಿದ್ವ್ರಿ, ಸಣ್ಣ ಸಣ್ಣ ಕಾಯಿ ಇದ್ದಾಗ ನಾವು ಬೀಳಾಕತ್ತಿದ್ವ್ರಿ, ಇವು ಕಾಯಿ ಬೀಳಾಕತ್ತವ್ರಿ ಸರ್ ಅಂದಾಗ ಅದಕ್ಕೂ ಒಂದು ಔಷಧ ಕೊಟ್ಟಿದ್ರು, ಅದು ಸ್ಟಾಪ್ ಆಗಿದಾರ. ಒಂದ್ಸಲ ಪ್ರಯೋಗ ಮಾಡೇನ್ರಿ ಮಾವಿನ ಗಿಡ, ಸಣ್ಣ ಸಣ್ಣದ ಅಡಿಕೆ ಸೈಜ್ ಕಾಯಿ ಆಗಿದ್ವ್ರಿ, ಅಷ್ಟು ಆದಾಗ ಅಂದ್ರೆ ಕಾಯಿ ಉಳ್ಳಾಕತ್ತವ್ರಿ, ಅವು ಯಾಕೆ ಉದುರ್ಲಾಕತ್ತೋ ನಮ್ಗೆ ಗೊತ್ತಾಗಲಿಲ್ಲರಿ. ಏನು ಕೆಲವೊಬ್ರು ಅಂದ್ರೆ ಮೇಡ ಅಲ್ಲಿ ಇದಕ್ಕೆ ಫರ್ಟಿಲೈಸರ್ಗೆ ಹೋಗಿ ಔಷಧ ಕೊಡ್ತಾರೆ ಅಂತ ಹೊಡಿ ಇತ್ತಂದ್ರಿ, ನಾವು 3-4 ಜನರಿಗೆ ಸಲ ಹಿಂಗ ಆಲದ ಹ್ಯಾಂಗ ಮಾಡೋದು ಹೆಂಗ್ ಮಾಡೋದು ಇವ್ರಿಗೂ ಕೇಳಿದಾಗಿವ್ರು ಅಂದ್ರೆ ನಮ್ದೊಂದು ಹೋಮಿಯೋಪತಿ ಔಷಧ ಕೊಡ್ತೀನಿ, ಒಯ್ದು ಒಂದು 100 ಲೀಟರ್ ನೀರು ಮಾಡಿ ಔಷಧ ಹೊಡೀರಿ ಅಂತಂದ್ರೆ ಅದನ್ನ ನಾವು ಸಿಂಪರಣೆ ಮಾಡಿದಾಗ ನಮಗದು ಮಾವಿನ ಹಣ್ಣ ಉದುರದು ಸ್ಟಾಪ್ ಆತ್ರಿ. ಅಡಿಕೆ ಸೈಜ್ ಕಾಯಿದ್ದಾಗನ ಅದು ಹಣ್ಣಾದಂಗಾಗಿ ಹಳದಿ ಹೊಡೆದು ಹಳದಿ ಬಣ್ಣಕ್ಕೆ ಬಂದು ಉದುರಿ ಬಿಡ್ತಿದ್ರು, ಅದು ಉದುರಿದ್ರು ನಿಂತರಿ ಒಂದ್ಸಲ. ಈ ಸಲ ಏನಂಗ ಆಗಿಲ್ಲ, ನಾವು ಔಷಧ ಕೇಳಿಲ್ಲ ಕೇಳಿಲ್ಲ ಅಂತೀರಿ, ಹೋದ ಸಲ ಆಗಿತ್ತ ಕೇಳಿವಿ, ಅದು ನಮ್ಗೆ ರಿಸಲ್ಟ್ ಸಿಕ್ಕದ. ಒಂದ್ಸಲ ಏನು ಸ್ಪ್ರೇ ಮಾಡಿದ್ರಿ, ಅದ್ರ ನಂತರ ಸಮಸ್ಯೆ ಬಂದಿಲ್ಲ? ಬಂದಿಲ್ಲ, ಸಮಸ್ಯೆ ಬಂದಿಲ್ಲರಿ. ಆಮೇಲೆ ನಮ್ಗೆ ಇನ್ನು ಉಳಿದಿದ್ದನ್ನು ಬೆಳೆಗೂ ಅವ್ರು ಹೇಳ್ಯಾರ, ನೀವು ಯಾವ್ದು ಬೆಳೆ ಮಾಡ್ತೀವಿ ನಾವು ಸಲಹೆ ಮಾಡ್ತೀವಿ, ನೀವು ಪೇರು ಗಿಡ ಮಾಡ್ತಿದ್ರೆ ಮಾಡ್ರಿ, ಚಿಕ್ಕು ಮಾಡ್ರಿ, ಯಾವ್ದು ಬೇಕಾದ್ರೆ ಮಾಡಿ ಸಲಹೆ ಕೊಡ್ತೀವಿ ಅಂತ ಹೇಳಿ. ನಮ್ಮಲ್ಲಿ ಇರೋದು ಬೆಳೆಗೆ ನಾವು ಭದ್ರಗೊಂಡ ಸರ್ಗೆ ಫೋನ್ ಹಚ್ಚಿ ನಾವು ಸಲಹೆ ತಗೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಂಡಿದ್ವಿ ಸರ್. ಈಗ ದ್ರಾಕ್ಷಿ ಅಂತಂದ್ರೆ ಬಹಳ ಖರ್ಚಿನ ಒಂದು ಬೆಳೆ, ಈ ನೀವೇ ಹೇಳಿದ್ರಿ ಒಂದ್ ಗಿಡ ಅಂತಂದ್ರೆ 10,000 ರೂಪಾಯಿ ಬೆಲೆ ಬಾಳುವಂತದ್ದು. ಅದ್ರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಿ, ಆಮೇಲೆ ಹಾರ್ಮೋನ್ಗಳನ್ನು ಬಳಸ್ತೀವಿ, ಜಿಬ್ಬರ್ಲಿಕ್ ಆಸಿಡ್ ಇರ್ಬೋದು ಮತ್ತೆ ಬೇರೆ ಬೇರೆ ಔಷಧಗಳನ್ನು ಬಳಸ್ತೀವಿ, ಹಿಂಗಾಗಿ ಖರ್ಚು ಹೆಚ್ಚಾಗ್ತದೆ. ಅದ್ರ ಜೊತೆಗೆ ರೋಗ ಬಂತು, ಹುಳ ಬಂತು, ಇದ್ರದ್ದು ಸ್ಪ್ರೇ ಮತ್ತೆ ಅದು ಕಾಸ್ಟ್ಲಿ ಆಗ್ತದೆ. ಇಂಥ ಸಂದರ್ಭದೊಳಗೆ ಈಗ ಏನ್ ನೀವು ಹೋಮಿಯೋ ಔಷಧಿ ಉಪಯೋಗ ಮಾಡಿದ್ರಿ, ಅದರ ಖರ್ಚು ಎಷ್ಟಾಗಿರ್ಬೋದು ಅಂತ ನೀವು ಹೇಳ್ಬೋದ? ಬಹಳ ರೀಸನೇಬಲ್ ಖರ್ಚು ಆಗ್ಯದ. ನಮ್ಮ ಲದ್ದಿ ಹುಳದ ಔಷಧ ನಾವು ಫರ್ಟಿಲೈಸರ್ ಲೈನ್ದಾಗ ಹೋದ್ರಿ, ಅದು 1 ಎಕರೆಗೆ 1.5 ಲೀಟರ್ದಿಂದ 2 ಲೀಟರ್ ಬಿಡುತ್ತಾರೆ ಅವರು. ಅದು 1 ಲೀಟರ್ಗೆ 1,650 ರೂಪಾಯಿ ರೇಟ್ ಐತ್ರಿ ಅದು ಫರ್ಟಿಲೈಸರ್ ದಾಗ್ರಿ. ಅದು 1.5 ರಿಂದ 2 ಲೀಟರ್ ಬಿಡುತ್ತಾರೆ, ಒಟ್ಟು 1 ವರ್ಷಕ್ಕೆ 3 ಲೀಟರ್ ಬಿಡುತ್ತಾರೆ ಅವರು. 3 ಲೀಟರ್ ಅಂದ್ರೆ 1,645,000 ರೂಪಾಯಿ ನಿಯರ್ ಆಗತ್ತಾರೆ. ಇವ್ರದ್ದು 1 ಲೀಟರ್ಗೆ 350 ರೂಪಾಯಿ ತಗೊಂಡಾರ್ರಿ ಬರೀ ಅವರು, 350 ರೂಪಾಯಿ ರೀ. ಇವ್ರ ಬಳಿ ನಾನು 1,000 ರೂಪಾಯಿ ಕೊಟ್ಟು 3 ಲೀಟರ್ ಒಯ್ದೀನಿ ರೀ, ಅದರಲ್ಲಿ 50 ರೂಪಾಯಿ ಕಡಿಮೆ ತಗೊಂಡಾರ. 1,000 ರೂಪಾಯಿದಾಗ 3 ಲೀಟರ್ ಒಯ್ದೀನಿ, ನನಗೆ ಅದು ರಿಸಲ್ಟ್ ಒಳ್ಳೇದು ಬಂದದ. ಕೇವಲ 1/4 ಭಾಗ ನಿಮಗೆ ಹೌದ್ರಿ, 1/4 ಬರೀ 20% ಇವ್ರದ್ರಿ ಫರ್ಟಿಲೈಸರ್ ದಾಗ ಆಗೋದು, 20% ನಮ್ಗೆ ಉಳಿತಾಯ ಆಗಿದೆ. ಉಳಿತಾಯ ಆಗಿದೆ, ಅದ್ರ ಜೊತೆಗೆ ವಿಷಮುಕ್ತವಾದಂತಹ ಒಂದು ವಿಷಮುಕ್ತವಾದಂತಹ

ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ಸರ್. ಒಳ್ಳೇದು ಗಿರೀಶ್ ಭದ್ರಗೌಂಡ ಅವರೇ, ಮತ್ತೆ ಏನು ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೇ, ತಾವು ಏನು ಈ ದ್ರಾಕ್ಷಿ ಒಳಗಾಗಿರ್ಬೋದು ಅಥವಾ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಏನು ತಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅಂತಹ ಪ್ರಯೋಗಗಳು ತಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡಿ ಅದರ ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶಗಳನ್ನು ತಗೊಂಡು ನಮ್ಮ ರೈತರಿಗೆ ಕೂಡ ಅದರ ಆ ಒಂದು ಫಲಿತಾಂಶಗಳನ್ನ ಪ್ರೇರಣೆಯುಕ್ತವಾಗಿ ಬಳಸುವಂತಹ ಒಂದು ವಿಚಾರದೊಳಗ ತಾವು ಏನು ಈ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ಹೊಸ ವಿಷಯ ಏನಿರ್ತದ ನಮ್ಮ ರೈತರಿಗೆ ಪ್ರಯೋಗದ ಮುಖಾಂತರ ಮುಟ್ಟಬೇಕಾದಂತಹ ಒಂದು ಸನ್ನಿವೇಶ ಈಗದ. ಪ್ರಯೋಗ ಇಲ್ಲ ಅಂತಂದ್ರೆ ನಂಬಕ್ ಆಗಂಗಿಲ್ಲ, ಯಾವ್ದು ನಾವು ನೋಡ್ತೀವಿ ಅದನ್ನ ನಾವು ನಂಬುದಕ್ಕೆ ಸಾಧ್ಯದ. ಅಂತ ಒಂದು ಪ್ರಯೋಗಗಳಲ್ಲಿ ತಾವೇನು ತೊಡಗಿಸಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್, ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 4 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 26.5 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22.4 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 86-90% ಮತ್ತು ಕನಿಷ್ಠ ಆರ್ದ್ರತೆ 53-63% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಘಂಟೆಗೆ 14.1-16.5 ಕಿಲೋಮೀಟರ್ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ತೊಗರಿಯಲ್ಲಿ ಫೋಮಾ ಎಲೆಚುಕ್ಕೆ ಮತ್ತು ಹೂ ಅಂಗಮಾರಿ ರೋಗದ ಬಾಧೆಗಾಗಿ 2 ಗ್ರಾಂ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜಿಬ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪಡಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನೈಡಿಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಭತ್ತದಲ್ಲಿ ಆನೆ ಕೊಂಬು ಕಣೆ ನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಪೋಸ್ಪಾನ್, 25 EC ಅಥವಾ 1 ಮಿಲಿಲೀಟರ್ ಪ್ರಿಫೋನಿಲ್, 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಫ್ಥಲಿನ್